ಕಾರ್ಯಕ್ರಮ ಅರ್ಧ ಆಗಿತ್ತು, ಮತ್ತೆ ಇವತ್ತು ಅದರದ್ದು ಮುಂದುವರಿದ ಭಾಗ. ಓಕೆ ಸರ್, ಮತ್ತೆ ಈ ಕೃಷಿರಂಗ ನಿಮಗೆ ಬಹಳ ಆಪ್ಯಾಯಮಾನವಾಗಿರ್ತಕ್ಕಂಥದ್ದು. ಕೃಷಿ ಅಂದ್ರೆ ರೂಳಿಸರು, ರೂಳಿಸರು ಅಂದ್ರೆ ಕೃಷಿ ಅನ್ನೋ ಥರದಲ್ಲಿ ನೀವು ಅದಕ್ಕೆ ಬೆರೆತು ಹೋಗ್ಬಿಟ್ಟಿದ್ರಿ. ಮತ್ತೆ ನಿಮ್ಮ ಒಂದು ಸಂದರ್ಶನಗಳನ್ನ ಕೇಳ್ತಾ ಇದ್ರೆ ಬಹಳ ವಿಶೇಷವಾದ ಒಂಥರ, ನೀವು ರೈತರಲ್ಲಿ ರೈತರಾಗಿ ಮಾತಾಡ್ತೀರಿ, ಮೂಲತಃ ನೀವು ರೈತರಾಗಿದ್ರ ಹೇಗೆನ್ನದೇ ನಮಗೊಂದು ಪ್ರಶ್ನೆ. ಇಲ್ಲ, ರೈತರ ಅಂತಂದ್ರ ನನಗೆ ಮೊದಲಿಂದು ಅಗ್ರಿಕಲ್ಚರ್ ಒಳಗೆ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ಅಗ್ರಿಕಲ್ಚರ್ ಶಿಕ್ಷಣವನ್ನು ತಗೊಂಡೆ ನಾನು. ನಮ್ಮ ತಂದೆಯವರಿಗೆ ನಾನು ಇಂಜಿನಿಯರಿಂಗ್ ಓದಬೇಕಂತ ಹೇಳಿ ಬಹಳ ಇತ್ತು, ಆದ್ರೆ ನನಗೆ ಆಗ್ಲಿಲ್ಲ. ಅದು ಆಗ್ಲಿಲ್ಲ ಅಂದ್ರೆ ಸಂದ್ ನನಗೆ ಇಂಟ್ರೆಸ್ಟ್ನೂ ಇರಲಿಲ್ಲ. ಬಯಾಲಜಿಕಲ್ ಸೈನ್ಸ್ನೊಳಗೆ ನನಗೆ ಇಂಟ್ರೆಸ್ಟ್ ಇತ್ತು, ಅದರೊಳಗೂ ಅಗ್ರಿಕಲ್ಚರ್ ನ ಮಾಡಬೇಕು ಅಂತೇಳಿ ಹೈಸ್ಕೂಲ್ದೊಳಗೆ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಗ್ರಿಕಲ್ಚರೇ ಸಿಕ್ತು, ಅಗ್ರಿಕಲ್ಚರ್ ದೊಳಗೆ ಐ ವಾಸ್ ವೆರಿ ಹ್ಯಾಪಿ, ಅದನ್ನ ಓದಿನಿ ಅಂತೇಳಿ. ಹಂಗಾಗಿ ಮುಂದೆ ಅದೇ ನನಗೆ ಮುಂದಿನ ಬದುಕಿಗೆ ಸೋಪಾನ ಆಯ್ತು ನನಗೆ ರೇಡಿಯೋದೊಳಗೆ. ಈಗ ನಾನು ಸಹಜವಾಗಿ ಕೃಷಿ ಓದಿದ್ರಿಂದ ರೈತರ ಸಮಸ್ಯೆಗಳು ಏನದಾವ ಅನ್ನೋದ್ರ ಬಗ್ಗೆ ಐಡಿಯಾ ಇತ್ತು. ಅದ್ರ ಜೊತೆಗೆ ನಮ್ಮ ತಂದೆಯವರೇನು ಕೆಲಸ ಮಾಡ್ತಾ ಇದ್ರು, ಗವರ್ಮೆಂಟ್ ಸರ್ವೆಂಟ್ ಇದ್ರು ಅವರು, ಯುಕೆಪಿ ಒಳಗೆ ಅವರು ಕೆಲಸ ಮಾಡದಂತವರು. ನಮ್ಮ ಮನೆಗೆ ಸಾಕಷ್ಟು ಜನ ಹಳ್ಳಿಯಿಂದ ಬರ್ತಾ ಇದ್ರು. ಆಮೇಲೆ ನಮ್ಮ ಮನೆ ಕೂಡ ಒಂದು ಹಳ್ಳಿ ಒಳಗೆ ಇದ್ದಂಥದ್ದು, ನಮ್ಮ ಅಜ್ಜವ್ರ ಹಳ್ಳಿ ಒಳಗೆ ಇರ್ತಾ ಇದ್ರು. ಅಲ್ಲಿ ಹೋಗುದು ಬರುವುದು ಆಗ್ತಿತ್ತು. ನಾವು ಅವ್ರದೇ ಎಲ್ಲ ಅಲ್ಲಿ ನಮ್ಮ ಅಜ್ಜ ಅಗ್ರಿಕಲ್ಚರ್ ಮಾಡ್ತಾ ಇದ್ರು. ಸುಮಾರು ಅವರಿಗೆ ಆ ಟೈಮ್ನೊಳಗೆ ಒಂದು 18 ಎಕರೆ ಜಮೀನಿತ್ತು ಒಂದು ಕಡೆ, ಇನ್ನೊಂದು ಕಡೆ ಒಂದು 7 ಎಕರೆ ಜಮೀನಿತ್ತು. ಅವರು ಕೃಷಿ ಮಾಡ್ತಾ ಇದ್ರು, ಅಲ್ಲಿ ಭತ್ತ ಬೆಳೀತಾ ಇದ್ರು, ಶೇಂಗಾ ಬೆಳೀತಾ ಇದ್ರು, ಜೋಳ ಇವೆಲ್ಲ ಬೆಳೀತಾ ಇದ್ರು. ಅದ್ರ ಜೊತೆಗೆ ನಮ್ಮ ತಂದೆಯವರು ಹೊಲದೊಳಗ ಮಾವಿನ ಗಿಡಗಳನ್ನು ಹಾಕಿದ್ರು, ಹುಣಸೆ ಗಿಡಗಳನ್ನು ಹಾಕಿದ್ರು, ಆರೈಕೆ ಮಾಡ್ತಾ ಇದ್ರು. ಅವರು ಯಾವತ್ತು ಹೋಗಿ ಬಂದು ಮಾಡ್ತಾ ಇದ್ರು. ಅವಾಗ ನಾವು ಊರಿಗೆ ಹೋದಾಗ ಅಲ್ಲಿ ಆ ಬದುಕನ್ನ ಆನಂದಿಸ್ತಾ ಇದ್ದೀವಿ. ಪ್ರಭಾವ ನಿಮ್ಮ ಮೇಲೆ ನಮ್ಮ ಮೇಲೆ ಆಯ್ತು. ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲ ಏನು ರೈತರು ಇರ್ತಿದ್ರು, ಅವ್ರ ಬದುಕನ್ನ ನಾನು ನೋಡ್ತಾ ಇದ್ದೆ. ಹೆಂಗ ಬದುಕು ಅಂತಂದ್ರೆ ಆ ಟೈಮ್ನೊಳಗೆ ಬಹಳ ಬಡತನದ ಬದುಕು. ಒಂದು ಮನೆಯೊಳಗ ಅನ್ನ ಇರ್ತಿದ್ದಿಲ್ಲ. ಅನ್ನ ಅಂತಂದ್ರೆ ಅಕ್ಕಿಯಿಂದ ಮಾಡಿದಂತಹ ಅನ್ನ, ಅದು ನಮಗೆ ಬಹಳ ಕಡಿಮೆ ನೋಡಕ್ ಸಿಗ್ತಿತ್ತು, ಕಡಿಮೆ ನೋಡಕ್ ಸಿಗ್ತಿತ್ತು. ಎಲ್ಲರ ಮನೆಯಾಗ ರೊಟ್ಟಿ ಆಮೇಲೆ ಕಾಳಿನ ಪಲ್ಯ ಇವಷ್ಟು ಬಿಟ್ರೆ ನಿಮಗ ಅನ್ನ ಸಾರು ಇಂಥವ್ ಏನು ಅವಾಗ ಆ ಟೈಮ್ನೊಳಗೆ ಅಗದಿ ಲ್ಯಾವಿಶ್ ಫುಡ್ ಅವೆಲ್ಲ ಆ ಸಮಯದೊಳಗೆ ಅದು ನೋಡಕ್ ಸಿಗ್ತಿರ್ಲಿಲ್ಲ. ಮಾಡ್ತಿದ್ರು, ಭತ್ತ ಕುಟ್ಟಿ ಮಾಡ್ತಿದ್ರು ಮನೆಯೊಳಗ. ಅದು ಅಕ್ಕಿ ಅನ್ನ ಬೇರೆ, ಆ ಟೈಮ್ನೊಳಗ ಮನೆ ತಲೆಯೊಳಗ ಅದು ಬೇರೆ ಇರ್ತಿತ್ತು. ಅದು ಶ್ರೀಮಂತರ ಅನ್ನ ಅಂತೇಳಿ ಬೆಳ್ಳಗಂದ ಅಕ್ಕಿ ಇರ್ತಿತ್ತು. ಆದ್ರೆ ನನಗನ್ನಿಸ್ತದೆ ಅವಾಗೇನು ನಾವು ನಮ್ಮ ಆಯಿ ಕುಟ್ಟಿ ಮಾಡ್ತಾ ಇದ್ಲು ಕೆಂಪಕ್ಕಿ, ಅದ್ಭುತವಾದಂತ ಒಂದು ಟೇಸ್ಟ್, ಬಹಳ ರುಚಿಯಾದಂತಹ ಒಂದು ಟೇಸ್ಟ್. ಅದನ್ನ ತಿಂದ್ರೆ ತುಪ್ಪ ತಿಂದಂಗ ಅಷ್ಟು ಸ್ವಾದಿಷ್ಟವಾಗಿರ್ತಿತ್ತು. ಆ ತಳಿಗಳನ್ನ ನಾವೀಗ ಕಳ್ಕೊಂಡ್ಬಿಟ್ಟಿವಿ, ಅವು ಇಲ್ಲೇ ಇಲ್ಲ ಆ ತಳಿಗಳು. ಮತ್ತೆ ಸರ್, ನಿಮ್ಮ ಈ ಕೃಷಿರಂಗ ಪ್ರೋಗ್ರಾಮಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಸಾಂಪ್ರದಾಯಿಕನೇ ಬಹಳಷ್ಟು ವರ್ಷಗಳಿಂದ ನಂಬಿಕೊಂಡ್ಬಂದಿದ್ದಂಥದ್ದು ನಮ್ಮ ಕೃಷಿ ವಿಭಾಗ. ತಾವು ಅದಕ್ಕೆ ಆಧುನಿಕತೆ ಟಚ್ ಅನ್ನ ಕೊಟ್ರಿ, ಮತ್ತೆ ಹಲವಾರು ಮಜಲುಗಳಿಗೆ ಕೃಷಿರಂಗವನ್ನ ಕೃಷಿಯನ್ನ ಹೋಲಿಕೆ ಮಾಡಿದ್ರಿ, ತುಲನೆ ಮಾಡಿದ್ರಿ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಸ್ಟೋರಿ ಅಂತ ನಿಮಗೆ ಅನ್ಸುತ್ತೆ? ಈಗ ನೋಡ್ರಿ, ಈಗ ಕೃಷಿ ಏನು ನಮ್ಮ ಟೈಮಿಗೆ ಕೃಷಿ ಅಂತಂದ್ರೆ ಬಹುತೇಕ ಆಧುನೀಕರಣ ಆಗಿಬಿಟ್ಟಿತ್ತು. ನಾವು ಕೆಲಸ ಮಾಡುವ ಟೈಮ್ನೊಳಗೆ ಸಾಂಪ್ರದಾಯಿಕ ಕೃಷಿ ಹಿಂದೆ ಮಾಡ್ತಾ ಇದ್ರು, ಈಗ ನಾವು ಆಧುನಿಕ ಕೃಷಿ ಮಾಡಲೇಬೇಕು ಅನ್ನುವಂಥ ಒಂದು ಸಿಚುವೇಶನ್ ದೊಳಗೆ ಇದ್ದಂಥವ್ರು. ಹಂಗಾಗಿ ರೈತರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬರೀ ಕೆಮಿಕಲ್ಸ್ ಉಪಯೋಗ ಮಾಡೋದು, ಅದ್ರ ಜೊತೆಗೆ ರಸಗೊಬ್ಬರಗಳನ್ನು ಉಪಯೋಗ ಮಾಡೋದು, ತಿಪ್ಪೆ ಗೊಬ್ಬರ ಅವೆಲ್ಲ ಹಳಿ ಕಾಲದ ಉಪಯೋಗ ಮಾಡಬಾರದು ಅಥವಾ ಅದರಿಂದ ಏನಾಗ್ತದೆ ಅನ್ನುವಂಥ ಒಂದು ಭಾವನೆ ಇತ್ತು ಅಂತೇಳಿ. ಹಿಂಗಾಗಿ ಆ ಭಾಗದೊಳಗೆಲ್ಲ ನಾವು ಹೋದ ಸಮಯದೊಳಗೆ ಕಲಬುರಗಿ ಏರಿಯಾದೊಳಗೆ ಅಲ್ಲಿ ತೊಗರಿ ಬಹಳ ದೊಡ್ಡ ಬೆಳೆ, ವಾಣಿಜ್ಯ ಬೆಳೆ. ನಮ್ಮ ರೈತರು ಅದಕ್ಕೆ ಯದ್ವಾ ತದ್ವಾ ಕೆಮಿಕಲ್ ಸಿಂಪರಣೆ ಮಾಡ್ತಾ ಇದ್ರು, ರಾಸಾಯನಿಕ ಮಾರಕ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾ ಇದ್ರು. ಅದನ್ನೆಲ್ಲ ನಾವು ನೋಡ್ತಾ ಇದೀವಲ್ಲ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನೀವು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನೊಳಗೆ ರೂರಲ್ ಏರಿಯಾದೊಳಗೆ ಹೋದ್ರೆ ಅಂದ್ರೆ ರೋಡಿಗುಂಟ ನೀವು ಹೋಗ್ತಾ ಇದ್ರೆ ಮಗ್ಗಲಿನ ಹೊಲಗಳಿಂದ ಆ ಕೆಮಿಕಲ್ ವಾಸನೆ ತಗೋತು ರೋಡ್ಗುಂಟ ಹೋಗ್ಬೇಕಾಗ್ತಿತ್ತು. ಅಷ್ಟು ದಟ್ಟವಾದಂತಹ ಒಂದು ವಾಸನೆ ಬರ್ತಾ ಇತ್ತು ಕೆಮಿಕಲ್ದು. ಅವಾಗ ನಮಗ ಈ ಬಗ್ಗೆ ಐಡಿಯಾ ಇರಲಿಲ್ಲ. ಈಗ ರೈತರು ಎಷ್ಟು ಉಪಯೋಗ ಮಾಡ್ತಾರೆ, ಈಗ 2 ml ಉಪಯೋಗ ಮಾಡ್ಕೊಳ್ಬೇಕು 1 ಲೀಟರ್ಗೆ. ಅವರು ಅದಕ್ಕಿಂತ ಹೆಚ್ಚು ಉಪಯೋಗ ಮಾಡೋರು, ಎರಡೆರಡು ಕೆಮಿಕಲ್ಗಳನ್ನು ಕೂಡಿ ಉಪಯೋಗ ಮಾಡೋರು, ಹಿಂಗೆಲ್ಲ ಆದ ಕೂಡಲೇ ಏನಾಯ್ತು ಅಂತಂದ್ರೆ ಒಂದು 97 ಒಂದು ದೊಡ್ಡ ಔಟ್ ಬ್ರೇಕ್ ಆಯ್ತು. ಹಸಿರು ಹುಳ ಅಂತ ಹೇಳಿದ ತೊಗರಿಗೆ ಬರ್ತದ, ಹಸಿರು ಹುಳದ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದೊಳಗೆ ಇಡೀ ಕಲಬುರಗಿ ಡಿಸ್ಟಿಕ್ಟ್ ಅನ್ನ ಕಾಡಿಬಿಡ್ತು. ಎಲ್ಲೆಲ್ಲಿ ತೊಗರಿ ಬೆಳೀತದ ಅಲ್ಲೆಲ್ಲ ಕಾಡಿಬಿಡ್ತು. ಜನರು ಅಂದ್ರ ರೈತರು ಕಂಗಾಲಾಗಿ ಹೋಗ್ಬಿಟ್ರು 97 ದೊಳಗ ಆ ಹುಳಗಳಿಂದಾಗಿ. ಹುಳಗಳು ಎಷ್ಟರ ಮಟ್ಟಿಗೆ ಇದ್ವು ಅಂತಂದ್ರೆ ಚೀಲದೊಳಗ ತುಂಬುವಂತ ಒಂದು ದೃಶ್ಯವನ್ನ ನಾವು ನೋಡಿದ್ವಿ. ಚೀಲದೊಳಗ ಬಳಬಳದ ತುಂಬುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಅಂದ್ರೆ ಯಾವುದೇ ಕೆಮಿಕಲ್ಗೂ ಕೂಡ ನಿಯಂತ್ರಣಕ್ಕೆ ಬರಲಿಲ್ಲ. ಯಾಕಂತಂದ್ರೆ ಏನಾಗ್ತದ, ನೀವು ಮೇಲಿಂದ ಮೇಲೆ ಅವನ್ನೇ ಬಳಸೋದ್ರಿಂದ ಒಂದು ನಿರೋಧಕ ಶಕ್ತಿ ಕೀಟಗಳಲ್ಲಿ ಬೆಳೀತದ. ಹಂಗಾಗಿ ನೀವು ಏನೇ ಕೆಮಿಕಲ್ ಹೊಡೆದ್ರು ಅದು ಉಪಯೋಗ ಆಗಿಲ್ಲ. ಒಂದು ಅದರ ಜೊತೆಗೆ ಯಾವ ಸ್ಟೇಜ್ನೊಳಗೆ ನಾವು ಸ್ಪ್ರೇ ಮಾಡಬೇಕು, ಹುಳದ ಯಾವ ಸ್ಟೇಜ್ನೊಳಗೆ ಸ್ಪ್ರೇ ಮಾಡಬೇಕು, ಆ ಟೈಮ್ನೊಳಗೆ ಸ್ಪ್ರೇ ಮಾಡಿದ್ರೆ ಮಾತ್ರ ಅವು ಕಂಟ್ರೋಲ್ಗೆ ಬರ್ತಾವ. ಅದ್ರ ದಾಟಿತು ಅಂತಂದ್ರೆ, ಆ ಸಮಯ ದಾಟಿತು ಅಂತಂದ್ರೆ ಕಂಟ್ರೋಲ್ಗೆ ಬರಂಗಿಲ್ಲ. ಇದನ್ನ ನಮ್ಮ ರೈತರು ಅವಾಗ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಅದನ್ನು ಒಟ್ಟು ಸ್ಪ್ರೇ ಮಾಡಬೇಕು, ಅವು ಯಾವ ಸ್ಟೇಜ್ನೊಳಗೆ ಅದಾವ, ಯಾವಾಗ ಮಾಡಬೇಕು, ಅವನ್ನೆಲ್ಲ ಅದ್ರ ಅಷ್ಟು ಕಾಳಜಿ ವಹಿಸಿದ್ದಿಲ್ಲ. ಆಮೇಲೆ ನೀವು ಒಂದ್ ಹೇಳಿದ್ರಿ ಕೆಮಿಕಲ್, ಇನ್ನೊಬ್ರು ಒಂದ್ ಹೇಳಿದ್ರು, ಮಗಳ ರೈತರು ಇನ್ನೊಬ್ರು ಹೇಳಿದ್ರು, ಎಲ್ಲ ಮೂರ್ ಕೂಡಿಸಿ ಹೊಡೆಯೋದು. ಏನಾಗ್ತದೆ, ಮೂರು ಎರಡೆರಡು ಕೂಡಿಸಿ ಹೊಡೆಯೋದ್ರಿಂದ ಅವು ಒಂದಕ್ಕೊಂದು ಫೈಟ್ ಮಾಡ್ತಾವ. ಕೆಮಿಕಲ್ಗಳು ಕೆಲವೊಮ್ಮೆ ಅವು ಮಿಕ್ಸ್ ಮಾಡಿದಾಗ ಅವುಗಳ ನಡುವೆ ಫೈಟಿಂಗ್ ನಡೀತದ. ಹುಳುಗಳನ್ನು ಕೊಲ್ಲೋದು ಬೇರೆ ಮಾತು. ಈ ವಿಷಯ ಸಹಿತ ನಮ್ಮ ರೈತರಿಗೆ ಯಾವಾಗ ಗೊತ್ತಿರಲಿಲ್ಲ, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿದಂತಹ ಕೆಲವೊಂದಷ್ಟು ಅನೇಕ ಮಿಸ್ಟೇಕ್ಗಳು ಕೂಡ ಇದ್ದವು. ಹಿಂಗಾಗಿ ಔಟ್ ಬ್ರೇಕ್ ಆಯ್ತು. ಆಮೇಲೆ ಯೂನಿವರ್ಸಿಟಿಯವರು ಅದರ ಬಗ್ಗೆ ಕಾಳಜಿ ವಹಿಸಿ ಕೃಷಿ ವಿಶ್ವವಿದ್ಯಾಲಯ ಒಂದು ಟೀಮ್ ಮಾಡಿಬಿಟ್ಟು, ಕೃಷಿ ವಿಶ್ವವಿದ್ಯಾಲಯ ಆಮೇಲೆ ಕೃಷಿ ಇಲಾಖೆ ಕೂಡಿ ಒಂದು ಅಧಿಕಾರಿಗಳ ಮತ್ತು ಒಂದು ಇವರು ಟೀಮ್ ಮಾಡಿಬಿಡ್ತು, ಸೈಂಟಿಸ್ಟ್ಗಳ ವಿಜ್ಞಾನಿಗಳ ಟೀಮ್ ಮಾಡಿ ಇಡೀ ಜಿಲ್ಲೆ ಒಳಗೆ ತಿರುಗಾಡಿ ರೈತರಿಗೆ ಮಾಹಿತಿ ನೀಡುವಂತದ್ದು, ಅದ್ರ ಜೊತೆಗೆ ಯಾಕೆ ಹಿಂಗಾಗಿದೆ ಮತ್ತೆ ನಾವು ಏನ್ ಮಾಡಬೇಕು ಅಂತ ಹೇಳಿ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಬೇಕು, ಒಂದು ಸಮಗ್ರ ಒಂದು ಪದ್ಧತಿಯನ್ನ ನಿರ್ಮಾಣ ಮಾಡಬೇಕು, ಆ ಸಮಗ್ರ ಪದ್ಧತಿಯನ್ನ ಚಾಚು ತಪ್ಪದಂಗೆ ಪಾಲಿಸಬೇಕು, ಒಂದು ಪ್ರೋಟೋಕಾಲ್. ಆ ರೀತಿ ಸುಮಾರು ವ್ಯವಸ್ಥೆಯನ್ನು ಮಾಡ್ತಂತೇಳಿ, ಸುಮಾರು ಹೆಜ್ಜೆಗಳನ್ನು ತಗೊಳ್ಬೇಕು. ಆ ಹೆಜ್ಜೆಗಳೇನಿದ್ದು ಮಾಗಿ ಉಳುಮೆಯಿಂದ ಹಿಡ್ಕೊಂಡು ಪೂರ್ತಿ ಟ್ರಾನ್ಸ್ಪೋರ್ಟ್ ಆಗೋ ತನಕನು ನೀವು ಯಾವ ಸಮಯದೊಳಗೆ ಏನ್ ಮಾಡಬೇಕು, ಸಮಯನೂ ಇತ್ತು, ಏನ್ ಮಾಡಬೇಕು ಅನ್ನುವಂಥದ್ದು ಇತ್ತು, ಎಷ್ಟು ಕೆಮಿಕಲ್ ಬಳಸಬೇಕು, ಎಷ್ಟು ರಾಸಾಯನಿಕ ಬಳಸಬೇಕು, ಎಷ್ಟು ಸಾವಯವ ಬಳಸಬೇಕು, ಇವೆಲ್ಲ ಅದರೊಳಗಿತ್ತು. ಈಗ ಒಬ್ಬ ರೈತ ನಾನು ನೋಡಿದ ಮಟ್ಟಿಗೆ ಒಂದು ಬೆಳೆಯ ಅವಧಿಯೊಳಗ ಒಂದು 12-13 ಸಲ ಕೆಮಿಕಲ್ ಸ್ಪ್ರೇ ಮಾಡ್ತಿದ್ರು ಆ ಟೈಮ್ನೊಳಗೆ. ಹಾ, ಬಹಳ ಅಂತಂದ್ರೆ 2-3 ಸಲ ಮಾಡಿದ್ರೆ ಸಾಕು. ಅದನ್ನು ನಾವು ಕಡಿಮೆ ಮಾಡಬೇಕಾಗಿತ್ತು. ಅದಕ್ಕೆ ವಿಜ್ಞಾನಿಗಳು ಅದೆಲ್ಲ ಕೂಳ್ಕೊಂಡು ಈ ಒಂದು ಅಪ್ರೋಚ್ಗೆ ನಾವು ಒತ್ತು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಅದನ್ನೇ ಸ್ಟಾರ್ಟ್ ಮಾಡಿಬಿಟ್ಟಿವಿ ರೇಡಿಯೋದ ಮೇಲೆ. ಅದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳ್ರಿ. ಎಲ್ಲಿ ಹೋದಲ್ಲೆಲ್ಲ ಸಮಗ್ರ ಪದ್ಧತಿಯನ್ನು ನೀವು ಅಳವಡಿಸಿಕೊಳ್ರಿ. ಯಾವುದೇ ಕಾರ್ಯಕ್ರಮ ಇರಬಹುದು, ಇಂಟರ್ವ್ಯೂ ಇರಬಹುದು, ಜಿಂಗಲ್ ಇರಬಹುದು, ರೂಪಕ ಇರಬಹುದು, ಏನೇ ಇದ್ರು ಇಂಟಿಗ್ರೇಟೆಡ್ ಅಪ್ರೋಚ್, ಸಾಧ್ಯ ಆದಷ್ಟು ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರಗಳು ಅಥವಾ ಕೆಮಿಕಲ್ಗಳನ್ನು ಉಪಯೋಗ ಮಾಡಿಕೊಳ್ಬೇಕು, ಮತ್ತು ಅದರ ಸುರಕ್ಷತಾ ಕ್ರಮಗಳನ್ನ ಬಳಸಬೇಕು. ಯಾವುದು ಹೇಳಿರ್ತಾರ ಅದನ್ನು ಮಾತ್ರ ಬಳಸಬೇಕು. ಹಿಂಗೆಲ್ಲ ನಾವು ತಿಳುವಳಿಕೆ ನೀಡ್ತಾ ಹೋದ್ವಿ. ನಮ್ಮ ಜೊತೆಗೆ ಸೈಂಟಿಸ್ಟ್ಗಳು ಕೂಡಿದ್ರು. ಸುಮಾರು ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾದವು ಅಂತೇಳಿ, ಬಹಳಷ್ಟು ಬದಲಾವಣೆಗಳು. 12-13 ಸಲ ಏನ್ ಸ್ಪ್ರೇ ಮಾಡ್ತಾ ಇದ್ದಿದ್ದು 2-3 ವರ್ಷದೊಳಗ ಒಂದು ಒಂದು ಲೆವೆಲ್ಗೆ ಬಂತಂತೇಳ್ರಿ. ಒಂದು 7-8 ಸಲ ಈ ರೀತಿ ಅವರು ಹೇಳಕ್ ಸ್ಟಾರ್ಟ್ ಮಾಡಿಬಿಟ್ರು, ಇಷ್ಟು ಕಡಿಮೆ ಮಾಡಿವ್ರಿ ನಾವು ಅಂತೇಳಿ. ಬರ್ತಾ ಬರ್ತಾ ಬರ್ತಾ ಏನಾಯ್ತು, 2-3 ಸಲ ಬಂದ್ರು. ಸುಮಾರು ಒಂದು 5-6 ವರ್ಷಗಳಲ್ಲಿ ಈ ಬದಲಾವಣೆಗಳನ್ನ ನಾವು ನೋಡೋದಕ್ಕೆ ಸಿಕ್ತು ನಮಗೆ. ಅದರದೇ ಒಂದು ರಿಪೋರ್ಟ್ ಕೂಡ ಯೂನಿವರ್ಸಿಟಿ ಅವರು ಮಾಡಿದ್ರು. ಆಮೇಲೆ ಬರ್ತಾ ಬರ್ತಾ ರೈತರಿಗೂ ಕೂಡ ಅನುಭವ ಆಗ್ತಾ ಇತ್ತು, ಅನುಭವ ಆಗಕ್ ಶುರು ಆಯ್ತು. ಹೌದು, ನೀವು ಹೇಳೋದು ಕರೆಕ್ಟ್ ಅದ, ನಾವು ಅದನ್ನೇ ಹಂಗೆ ಮಾಡ್ತೀವಿ ಅಂತೇಳಿ ಅವರು ಕೂಡ ಬರ್ತಾ ಬರ್ತಾ ಎಲ್ಲ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಈಗ ಬಹಳಷ್ಟು ಅದ್ರ ಬಗ್ಗೆ ನೆಗೆಟಿವ್ ಅದ ಕೆಮಿಕಲ್ಗಳ ಬಗ್ಗೆ. ಆಮೇಲೆ ಸಾವಯವ ಗೊಬ್ಬರಗಳನ್ನು ಉಪಯೋಗ ಮಾಡುವುದು, ತಿಪ್ಪಿ ಗೊಬ್ಬರ, ಹೆಸರೆಲೆ ಗೊಬ್ಬರ, ಇದು ನಿರಂತರವಾಗಿ ಒಂದು ಸಂವಾದ ಇಬ್ಬರ ನಡುವೆ, ಸೈಂಟಿಸ್ಟ್, ಆಕಾಶವಾಣಿ, ಆಮೇಲೆ ರೈತರು, ಈ ಮೂವರ ನಡುವೆ ಒಂದು ಒಂದು ಬ್ರಿಡ್ಜ್ ಆದಂಗಾಯ್ತು. ಹಿಂಗಾಗಿ ಆ ಮೊದಲಿನ ಸಮಸ್ಯೆಗಳೇನಿದ್ವಲ್ಲ ಅವಾಗೇನ್ ನಾವು ಹಸಿರು ಹುಳದ್ದೇನು ಸಮಸ್ಯೆ ನೋಡಿದೀವಿ, ಮುಂದ ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆ ಆಯ್ತು. ಈಗ ಬಹುತೇಕ ಅದು ಇಲ್ಲ ಅಂತಂದ್ರು ಕೂಡ ನಾವು ಹೇಳ್ಬೋದು, ಅದು ಇಲ್ಲೇ ಇಲ್ಲ ಅಂತ ಹೇಳಿ ಅನಿಸ್ತದ ನಮಗೆ. ಹಾ, ಅಷ್ಟರ ಮಟ್ಟಿಗೆ ಅದು ಆ ನಿಯಂತ್ರಣಕ್ಕೆ ಬಂತಂತೇಳ್ರಿ. ಹಂಗ ಸಾವಯವ ಕೃಷಿಯಿಂದ ಸಾಕಷ್ಟು ಸಮಸ್ಯೆಗಳು ನಾವು ನಿವಾರಣೆ ಮಾಡಬಹುದು. ಅಂದ್ರೆ ಮ್ಯಾನೇಜ್ಮೆಂಟ್ ನಾವು ಬರೋಬರಿ ಮಾಡ್ಬೇಕಾಗ್ತದೆ. ಈಗ ನಾವು ಒಮ್ಮೆ ಬೆಳೆ ಬೆಳೆದ ಕೂಡಲೇ ಅದನ್ನ ಹಂಗೆ ನೇಚರ್ಗೆ ಬಿಡುದಲ್ಲ, ಅದ್ರ ಕಾಳಜಿಯನ್ನ ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತಂದ್ರೆ ಪುಷ್ಟಿಕರವಾದಂತಹ ಒಂದು ಆಹಾರ ಸಮ ಪ್ರಮಾಣದಲ್ಲಿ ಕೊಡಬೇಕು. ಅದು ರೈತರಿಗೆ ಮೊದಲ ಅವಾಗ ಅದು ಅಷ್ಟು ಕಲ್ಪನೆಗೆ ಬಂದಿರಲಿಲ್ಲ. ಇಲ್ಲ ಗೊಬ್ಬರ ಹಾಕಿದ್ರೆ ನಡೆದು ಬಿಡ್ತದೆ ಅಂತ ಹೇಳಿ, ಏನಾಗ್ತದ ರಸಗೊಬ್ಬರಗಳನ್ನ ಹಾಕಿದ್ರೆ ನಿರೋಧಕ ಶಕ್ತಿ ಕಡಿಮೆ ಆಗಿಬಿಡ್ತೈತಿ, ಕೀಟಗಳಿಗೆ ರೋಗಗಳಿಗೆ ಬಾಧೆಗಳಿಗೆ ಅವು ಜಲ್ದಿ ತುತ್ತಾಗ್ಬಿಡ್ತಾವ. ತಮ್ಮ ಈ ಕೃಷಿ ರಂಗದ ಕಾರ್ಯಕ್ರಮಗಳು ಕೆಲವು ರೈತರುಗಳಿಗೆ ಯಾವ ಮಟ್ಟದ ಒಂದು ಯಶಸ್ಸನ್ನು ತಂದುಕೊಟ್ಟು ಅಂತ ಹೇಳಿದ್ರೆ, ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿ ಗಳಿಸ್ತಕ್ಕಂತ ಅವಕಾಶನ ನಿಮ್ಮ ಕಾರ್ಯಕ್ರಮಗಳು ರೈತರಿಗೆ ಒದಗಿಸ್ಕೊಟ್ಟು, ಇದ್ರ ಬಗ್ಗೆ ಸ್ವಲ್ಪ. ಈಗ ನೋಡ್ರಿ ಸಾಕಷ್ಟು ಪ್ರಯೋಗಗಳು ಕೂಡ ಇದ್ರೊಳಗಾದವು. ನಾವು ಅಂದ್ರೆ ನಮ್ಮ ರೈತರು ಈ ಕಾರ್ಯಕ್ರಮಗಳನ್ನು ಕೇಳಿ ತಮ್ಮ ಬೆಳೆಗ ಇದು ತಮ್ಮ ಕೃಷಿಯನ್ನು ಸುಧಾರಣೆ ಮಾಡಿಕೊಂಡಿದ್ದಿದೆ, ತಮ್ಮ ಹೈನುಗಾರಿಕೆಯನ್ನು ಸುಧಾರಣೆ ಮಾಡಿಕೊಂಡಿದ್ದು, ಆಮೇಲೆ ರೇಷ್ಮೆ ಕೃಷಿಯನ್ನು ಸುಧಾರಣೆ ಮಾಡಿಕೊಂಡಿದ್ದು. ರೇಷ್ಮೆ ಕೃಷಿ ಅನ್ನುವಂತಹ ವಿಚಾರ ಗೊತ್ತಿರಲಾರದಂಥವ್ರು ಮುಂದೆ ಅದನ್ನ ಮಾಡಿ ನಮ್ಮ ಕಾರ್ಯಕ್ರಮ ಕೇಳಿ ಮುಂದ ರೇಷ್ಮೆ ಕೃಷಿ ಒಳಗೆ ಸಾಧನೆ ಮಾಡಿ ಅವಾರ್ಡ್ ತಗೊಂಡಂತಹ ರೈತರು ನಮ್ಮ ಕಲಬುರಗಿ ಬಿಜಾಪುರ ಜಿಲ್ಲೆ ಒಳಗೆ ಇದ್ದಾರೆ. ಅಂದ್ರೆ ನಿಮ್ಮ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ, ಪರಿಣಾಮ ಬೀರಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೌದು, ಅದ್ರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳು ಕೂಡ ಇದ್ರೊಳಗದಾವ. ವಿಶೇಷವಾಗಿ ನಾನು ಹೇಳೋದಕ್ಕೆ ಏನಂತಂದ್ರೆ, ಈಗ ಜಾಗತಿಕ ತಾಪಮಾನ ಏರುಪೇರಾಗುವಂತಹ ಸಂದರ್ಭದೊಳಗೆ ನಮ್ಮ ಹವಾಮಾನ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಇಂತಹ ಸಂದರ್ಭಕ್ಕೆ ತಕ್ಕಂಗೆ ನಾವು ಈಗ ಅದು ಮುಂಚೂಣಿಗೆ ಬರ್ತದ, ಜಾಗತಿಕ ತಾಪಮಾನದ್ದು ತೊಂದರೆ ಆಗ್ತದ, ನೈಸರ್ಗಿಕ ವಿಕೋಪಗಳು ಬಹಳ ಬರ್ತಾ ಇದ್ದಾವ. ಆದ್ರೆ ಹಂಗ ಈಗ ನಾವು ಹೆಚ್ಚಿಗೆ ಅದು ಗಂಭೀರತೆಯಿಂದ ತಗೊಳ್ತಾ ಇದ್ದೀವಿ. ನಾವು ಸುಮಾರು ಒಂದು 16 ವರ್ಷಗಳಿಂದ 2009 ಇದ್ರ ಬಗ್ಗೆ ವಿಚಾರ ಮಾಡಿದ್ವಿ, ಇದ್ರ ಬಗ್ಗೆ ಯಾಕೆ ನಾವು ಮಾಡಬಾರದು ಅಂತೇಳಿ. ಅಂದ್ರೆ ಹವಾಮಾನ ಫೋರ್ಕಾಸ್ಟ್ ಮಾಡೋದ್ರಿಂದ, ವಾಯುಗುಣ ಮುಂದೆ ಹೆಂಗಿರಬಹುದು ಅಂತೇಳಿ ಫೋರ್ಕಾಸ್ಟ್ ಮಾಡೋದ್ರಿಂದ ಹವಾಮಾನ ಆಧಾರಿತ ಕಾರ್ಯಕ್ರಮಗಳನ್ನೇ ತಾವು ಬಳಸ. ಹೌದು ಹೌದು, ಯಾಕಂತಂದ್ರೆ ನಮ್ಮ ಕೃಷಿ ಇರುವುದೇ ಹವಾಮಾನದ ಮೇಲೆ ಆಧಾರಿತವಾಗಿರುವಂತಹದ್ದು. ಹೇಳ್ತೀವಲ್ಲ ನಾವು ನಮ್ಮ ಭಾರತೀಯ ಕೃಷಿ ಅಂತಂದ್ರೆ ಮುಂಗಾರಿನೊಂದಿಗೆ ಜೂಜಾಟ ಅಂತೇಳಿ. ಹೌದು, ಆ ಮಳೆಗಳು ಯಾವಾಗ ಬರ್ತಾವ ಗೊತ್ತಿಲ್ಲ, ಯಾವಾಗ ಬರ ಬೀಳ್ತದ ಗೊತ್ತಿಲ್ಲ. ನಮ್ಮ ರೈತರು ಒಂದ್ಸಲ ಬಿತ್ತಿರ್ತಾರೆ ಮಳೆ ಬಂದ್ಬಿಡ್ತದ, ಒಂದ್ಸಲ ಬಿತ್ತಿರ್ತಾರೆ ಮಳೆ ಬರುವುದಿಲ್ಲ, ಎರಡೂ ಸಂದರ್ಭದೊಳಗ ಲಾಸ್ ಆಗಿಬಿಡ್ತದೆ. ಇದನ್ನ ನಾವು ಕಂಡಿದ್ವಿ, ಆಮೇಲೆ ಓದಿದ್ವಿ ಕೂಡ. ಮಳೆಯೊಂದಿಗೆ ಚಲ್ಲಾಟ ಅಂತೇಳಿ ನಾವು ಓದ್ತಾ ಇದ್ವಿ ನಮ್ಮ ಸ್ಟಡಿ ಒಳಗೆ. ಹಂಗಾದಾಗ ನಾವು ಈ ವಿಷಯವನ್ನು ನಾವು ಯಾಕೆ ರೈತರಿಗೆ ತಿಳಿಸಬಾರದು ಅಂತ ಹೇಳಿ ಅಂತೀವಿ. ಆ ಟೈಮ್ನೊಳಗ ಡಾಕ್ಟರ್ ರಘು ಅಂತೇಳಿ ನಮ್ಮಲ್ಲಿ ಪ್ರೋಗ್ರಾಮ್ ಹೇಳಿದ್ರು, ಅವ್ರ ಮುಂದೆ ಇದನ್ನ ಹೇಳಿದೆ. ಹೇಳಿದ ಕೂಡಲೇ ಅವಾಗಿನ್ನ ಈ ಹವಾಮುನ್ಸೂಚನೆ ಅನ್ನುವಂಥದ್ದು ಶೈಶವಾವಸ್ಥೆ ಒಳಗಿತ್ತು. ಅದೇ ಭಾರತೀಯ ಹವಾಮಾನ ಇಲಾಖೆಯವರು ಕೇವಲ ಒಂದು 4 ವರ್ಷಗಳ ಹಿಂದೆ ಮಾನ್ಸೂನ್ ಯಾವಾಗ ಎಂಟ್ರಿ ಆಗ್ತದ ಅನ್ನುವಷ್ಟರ ಮಟ್ಟಿಗೆ ಅವ್ರು ಹೇಳ್ತಾ ಇದ್ರು. ಮಾನ್ಸೂನ್ ನಮಗೆ ಯಾವಾಗ ಬರ್ತದ ಅನ್ನುವಂಥ ವಿಚಾರವನ್ನ 2005 ಶುರು ಮಾಡಿದ್ರು. ನಿಖರವಾದಂತಹ ಮಾಹಿತಿ ಬರಬೇಕು ಅಂತಂದ್ರೆ ಬಹಳಷ್ಟು ಅಧ್ಯಯನ ಮಾಡಬೇಕಾಗ್ತಿತ್ತು. ಅವರಲ್ಲಿ ಕೂಡ ಅಷ್ಟು ಅವಾಗ ಏನು ಇರಲಿಲ್ಲ, ಸ್ಟ್ರಕ್ಚರ್ ಇರಲಿಲ್ಲ. ಜೋಕ್ ಮಾಡ್ತಿದ್ರು ಎಲ್ಲಾರು, ನಾವು ಬಹಳಷ್ಟು ಸಲ ಕೇಳಿ ರೇಡಿಯೋದೊಳಗೆ ಹವಾಮಾನ ವರದಿ ಬರ್ತದಲ್ಲ, ಮಳೆ ಇದ್ದಾಗ ಮಳೆ ಇಲ್ಲ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ, ಮಳೆ ಬರ್ತಾ ಇದೆ ಅಂತಂದಾಗ ಇಲ್ಲ ಅಂತ ಹೇಳಿ ತಿಳ್ಕೋಬೇಕು ಅಂತೇಳಿ ಆ ತರ ಇದ್ದಂತಹ ಸಮಯ ಅದು. ಆದ್ರೂ ಕೂಡ ಏನಾಯ್ತು ಅಂತಂದ್ರೆ ಕೆಲವೊಂದಿಷ್ಟು ಕಡೆ ಒಳ್ಳೆ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಭಾರತೀಯ ಹವಾಮಾನ ಇಲಾಖೆಯವರದು ಮಾಹಿತಿ ಕೂಡ ನಾವು ತಗೊಂಡು ಇಂಟಿಗ್ರೇಟ್ ಮಾಡಿಕೊಂಡು, ಮೊದಲು ಅದನ್ನು ಶುರು ಮಾಡೋಕ್ಕಿಂತ ಮೊದಲು ಒಂದು 6 ನಾನೇ ಸ್ಟಡಿ ಮಾಡಿದೆ. ನಾವು ಹೇಳುವಂತಹದ್ದು ಕರೆಕ್ಟ್ ಆಗ್ತದನೋ ಇಲ್ಲೋ, ಇವತ್ತಿಷ್ಟದೆ ವಾತಾವರಣದೊಳಗೆ ಫೀಲ್ಡ್ ಒಳಗೆ ಏನಾಗ್ತಾ ಇದೆ ಅದನ್ನ ಮೊದಲು ನಾನು ಟೆಸ್ಟ್ ಮಾಡಿದೆ ಒಂದು 6 ತನಕ. ಆಮೇಲೆ ಸರಿ ಅನ್ಸದ್ ಕೂಡಲೇ ಇದು ಸರಿ ಆಗ್ತಾ ಇದೆ ಸರ್, ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಮೇದಿಂದ ಸ್ಟಾರ್ಟ್ ಮಾಡಿದ್ವಿ, 2009 ಮೇದಿಂದ ಸ್ಟಾರ್ಟ್ ಮಾಡಿದ್ವಿ. ಯಾವ್ದು ಸರ್ ಸರಣಿ ಅದು? ಅದು ಮೇಘ ಸಂದೇಶ ಅಂತ ಹೇಳಿ, ಮೇಘ ಸಂದೇಶ ಅಂತ ಹೇಳಿ ಬಹಳಷ್ಟು ಸದ್ದು ಮಾಡಿದಂತ ನಮಗೆ ರಿಕಗ್ನಿಷನ್ ಕೊಟ್ಟಂತ ಸರಣಿ ಅಂತ ಹೇಳಿ ಹೇಳ್ಬೋದು, ಆ ಕಾರ್ಯಕ್ರಮ ಅಂತ ಹೇಳಿ ಹೇಳ್ಬೋದು. ಅಲ್ಲಿಂದನೇ ನಮ್ದು ಆಕ್ಚುಲಿ ಮತ್ತಿಷ್ಟು ಹೆಚ್ಚಿಗೆ ಇನ್ಸ್ಪಿರೇಷನ್ ತಗೊಂಡು ಪ್ರೊಡಕ್ಷನ್ ಕೂಡ ಹೆಚ್ಚಿಗೆ ಅದು ಮತ್ತೆ ನಮ್ಮ ಕಲಬುರಗಿ ಕೇಂದ್ರಕ್ಕೆ ಸುಮಾರು ಪ್ರಶಸ್ತಿಗಳು ಆ ಸಮಯದೊಳಗೆ ಬಂದು 2010 ಇದನ್ನ ನಾವು ಕಾಂಪಿಟಿಷನ್ ಕಳಿಸಿದಾಗ ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ಅದರ ನಂತರ ಕಂಟಿನ್ಯೂಸ್ ಆಗಿ ಒಂದು 4 ನಾವು ಫಸ್ಟ್ ಪ್ರೈಸ್ ತಗೊಂಡಿವಿ ಸೀರೀಸ್ಗೆ ಕಲಬುರಗಿ ಆಕಾಶವಾಣಿ ಕೇಂದ್ರ. 8 2018 ತನಕನೂ ನಮ್ಮ ಕೇಂದ್ರಕ್ಕೆ ಒಳ್ಳೆ ಪ್ರಶಸ್ತಿಗಳು ಬಂದು, ಒಂದ್ಸಲ 3 ಒಂದ್ಸಲ 4 ಈ ತರ ಪ್ರಶಸ್ತಿಗಳು ಪ್ರತಿ ವರ್ಷ ಬರ್ತಾ ಇದ್ವು. ಮುಂದ ಕೋವಿಡ್ ಬಂತು, ಹಿಂಗಾಗಿ ಮುಂದೆ ಅದು ಆ ಕಾಂಪಿಟಿಷನ್ ಕೂಡ ನಿಂತು ಹೋಯ್ತು. ಮೇಘ ಸಂದೇಶದಿಂದ ಏನಾಯ್ತು ಅಂತಂದ್ರೆ ನಮ್ಮ ರೈತರಿಗೆ ಹವಾಮಾನದ ಬಹಳ ಬಹಳ ಪರಿಚಯ ಆಯ್ತು, ಎಜುಕೇಶನ್ ಸಿಗ್ತವ್ರಿಗೆ. ಮುಂಗಾರು ಅಂದ್ರೆ ಏನು ಅವರಿಗೆ ಐಡಿಯಾ ಇರಲಾರದಂತಹ ಸಮಯದೊಳಗೆ ಮೋಡಗಳು ಎಂಥ ಮೋಡಗಳು ಮಳೆ ಸರಿಸ್ತಾವ, ಯಾವ ಮೋಡಗಳು ಮಳೆ ಸುರಿಸೋದಿಲ್ಲ, ಯಾವಾಗ ನಾವು ಅಲರ್ಟ್ ಆಗಬೇಕು, ಯಾವಾಗ ಆಕ್ಟಿವಿಟಿ ಮಾಡ್ಕೊಳ್ಬೇಕು, ಪ್ಲಾನ್ ಹ್ಯಾಂಗ್ ಮಾಡಬೇಕು, ಇವೆಲ್ಲ ವಿಷಯಗಳನ್ನು ನಾವು ನಿಧಾನವಾಗಿ ಅವ್ರಿಗೆ ತಿಳಿಸ್ಕೊತ ಹೋದಿವಿ. ಏನು ಒಂದು ನಮಗೆ ರಿಸಲ್ಟ್ ಏನಾಯ್ತು ಅಂತಂದ್ರೆ ನಮಗೆ ಹೆದರಿಕೆಯಿಂದಾನೇ ಶುರು ಮಾಡಿದ್ದ ಅದನ್ನು, ಯಾಕಂತಂದ್ರೆ ಬಹಳ ರಿಸ್ಕಿ ಇತ್ತು. ಹವಾಮಾನದ ನಾವು ಹೇಳಿದ್ವಿ, ಅವ್ರು ನಮ್ಮ ವಿಚಾರ ಕೇಳಿ ಅದ್ರ ಪ್ರಕಾರ ಮಾಡಿದ್ರು, ಫೀಲ್ಡ್ ಒಳಗೆ ಬೇರೆ ಆಯ್ತು, ಏನಾದ್ರೂ ಲಾಸ್ ಆಯ್ತು ಅಂತಂದ್ರೆ ಮತ್ತೆ ನಮಗೆ ಕೇಳಬಾರದಲ್ಲ ಏನ್ರಿ ನೀವು ಹೇಳಿದ್ದಕ್ಕೆ ಹಿಂಗಾಯ್ತು ಅಂತ. ಏನಾಯ್ತು ಅಂತಂದ್ರೆ ಬಹಳ ಜಲ್ದಿನೇ ನಮಗೆ ರಿಸಲ್ಟ್ ಸಿಕ್ಬಿಡ್ತು. ನಾವು ಶುರು ಮಾಡಿದ್ದು 9 21 ತಾರೀಕಿಗೆ ನಮಗೆ ರಿಸಲ್ಟ್ ಸಿಕ್ತು. ಆಶ್ಚರ್ಯ ಆಗ್ತಾವಲ್ಲ ನೀವು. ರಾಜನಕೊಳ್ಳೂರಿನ ದದ್ದಲ್ ಅಂತ ಹೇಳಿ ಒಬ್ರು ರೈತರು, ರೆಗ್ಯುಲರ್ ಕೇಳೋರು ಅವರು, ರೇಡಿಯೋದ ಮೇಲೆ ವಿಶ್ವಾಸ ಅವರು. ಅವತ್ತು ನಾವೇನ್ ಹೇಳಿದೀವಿ ಅಂತಂದ್ರೆ ಈ ವಾರದೊಳಗೆ ಮಳೆ ಬರ್ತದ, 20 ಮಳೆ ಬರ್ತದ ಅಂತ ಹೇಳಿದ್ವಿ ನಾವು. ಗುಡುಗು ಮಿಂಚಿನ ಮಳೆ, ಯಾಕಂದ್ರೆ ಅವಕಾಳಿ ಮಳೆಗಳಲ್ಲ, ಗುಡುಗು ಮಿಂಚಿನ ಮಳೆ ಅಂತ ಹೇಳಿದ್ವಿ. ಅವರು ಆ ಕಾರ್ಯಕ್ರಮ ಕೇಳಿ ಎಚ್ಚರಾದರು. ಎಲ್ಲ ತಮ್ಮ ಬೆಳೆಯನ್ನ ಅವರು ಹಾರ್ವೆಸ್ಟ್ ಮಾಡಿಟ್ಟಿದ್ರು, ಒಣಗ ಹಾಕಿದ್ರು, ಮೈದಾನದೊಳಗಿದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ಬಿಟ್ಟಿದ್ದಾರೆ. ಅವಾಗ ಏನಾಯ್ತು ಅಂತಂದ್ರೆ ಅವ್ರೇನ್ ಮಾಡಿದ್ರು, ಅವಾಗ ಸ್ಟೋರೇಜ್ಗೆ ಅವ್ರು ಇರಲಿಲ್ಲ ಏನು, ಹಿಂಗಾಗಿ ದಲ್ಲಾಳಿಯನ್ನು ಕರೆದ್ರು, ಎಲ್ಲಾ ಧಾನ್ಯವನ್ನ ಮಾರಾಟ ಮಾಡಿದ್ರು. ಮಾರಾಟ ಮಾಡಿ 3 ಅವ್ರದ್ದು ವ್ಯವಹಾರ ಮುಗಿದಿದೆ. 4 ತನಕ ಮಳೆ ಮಳೆ ಮಳೆ ಗುಡುಗು ಮಿಂಚು ಕೂಡಿದಂತ ಮಳೆ. ಅಲ್ಲಿ ಅವರು ಫೋಟೋ ತಗೊಂಡ್ ಬಂದಿದ್ರು. ಆಮೇಲೆ ಆ ಮಳೆಗೆ ಆಮೇಲೆ ಗಾಳಿಯ ಹೊಡೆತಕ್ಕ ಗಿಡ ಮರಗಳು ಉರುಳಿದ್ದು, ಆಲಿ ಕಲ್ಲು ಬಿದ್ದಿದ್ದು, ಹಿಂಗೆಲ್ಲ ಆಯ್ತು ಸರ್ ನಮ್ದು 1,000 ನೀವು ಉಳಿಸಿದ್ರಿ ಇವತ್ತು ಅಂತ ಹೇಳಿ ನಮಗದು ಇನ್ಸ್ಪೈರ್ ಆದಿವಿ. ಅದರಿಂದ ಎಂತ ಅದ್ಭುತ ರಿಸಲ್ಟ್ ಇದು, ಬಹಳ ಖುಷಿ ಆಯ್ತು. ಅದು ಸೀನಿಯರ್ ರೈತರಿದ್ರು ಅವರು, ಸರ್ 1,100 ಇವತ್ತು ನಿಮ್ಮಿಂದ ಉಳಿದು, ನಿಮ್ಮ ಕೇಂದ್ರದಿಂದ ಉಳಿದು ಅಂತ ಹೇಳಿ ಬಹಳ ಸಂತೋಷ ಆಯ್ತು. ಆಮೇಲೆ ಎನಿ ಕಂಡೀಷನ್ ಏನೇ ಯಾಕಾಗೋತ್ತಾಕ ವಿಲ್ ಕಂಟಿನ್ಯೂ ದಿಸ್ ಒನ್. ನಮ್ಮ ರೈತರಿಗೆ ಇದನ್ನ ಇನ್ನೂ ಹೆಚ್ಚಿಗೆ ನಿಖರವಾದಂತಹ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಅಂಥೇಳಿ ಅವಾಗೇ ಸಂಕಲ್ಪ ಮಾಡಿಕೊಂಡೆ. ನಮ್ಮ ರಘು ಸರ್ ಅಂತ ಇದ್ರು, ರುಳಿ ಮಿನಿಮಮ್ 5 ಆದ್ರೂ ನೀವು ಇದನ್ನ ಮಾಡಬೇಕು ಅಂತೇಳಿ. ಆಯ್ತು ಸರ್ ಮಾಡೋಣ, 5 ಅದು ಎಲ್ಲಿ ತನಕ ಹೋಗ್ತಾ ಹೋಗ್ತಾ ಮಾಡೋಣ ಅಂತೇಳಿ ಈಗ 16 ನಾವು ಪೂರೈಸ್ತಾ ಇದ್ದೀವಿ. 17 ನಡೆದಿದೆ. ಬಹುಶಃ ಬಹಳ ದೊಡ್ಡ ಸರಣಿ ಅಂದ್ರೆ ಇದಿರ್ಬೇಕಲ್ಲ ಆಕಾಶವಾಣಿ, ಇನ್ನೂ ಇರಬಹುದಂತ ಅನಿಸ್ತದ. ಆದ್ರೆ ನಮಗೆ ಏಕದಮ್ ರಿಸಲ್ಟ್ ಕೊಟ್ಟಂತದ್ದು, ಪ್ರಾಕ್ಟಿಕಲ್ ಆಗಿರುವಂತದ್ದು, ಆಮೇಲೆ ರಿಯಲ್ ಟೈಮ್ ನಾವು ಮುನ್ಸೂಚನೆ ಕೊಡೋದು, ನಮಗೂ ಕೂಡ ಬಹಳಷ್ಟು ಕಾನ್ಫಿಡೆನ್ಸ್, ಸವಾಲಿನ ಕೆಲಸ, ಸಮಾಧಾನದ ಕೆಲಸ. ಶಿವಕುಮಾರ್ ನೋಡ್ರಿ, ಈಗ ಒಬ್ಬ ರೈತ 1 ಏನೂ ಬೆಳೆದಿಲ್ಲ ಅಂತಂದ್ರೆ 10,000 ಅವನಿಗೆ ಆದಾಯ ಬಂದದ ಅಂತ ಹೇಳಿ ತಿಳ್ಕೊಳ್ಳೋಣ. ಒಂದು ಎಕರೆಯಿಂದ 10,000 ಬೇಡ ನಮಗೆ, ಹೆಚ್ಚಿಗೆ ಬೇಡ. ನಮ್ಮ ಮಾಹಿತಿಯನ್ನು ಕೇಳೋರು 10 ಅಲ್ಲದೆ ಬೇರೆ ಜಿಲ್ಲೆಯವರು ಕೂಡ ಇದ್ದಾರೆ. ನಾವು 10 ಕೊಡ್ತಾ ಇದ್ದೀವಿ. 10,000 ಮಂದಿ ರೈತರೇ ಅವರು ತಗೊಂಡಾರ ಅಂತ ಹೇಳಕ್ಕೆ ಹಾಕಿದ್ರೆ ಎಷ್ಟೆಲ್ಲ ದುಡ್ಡು ಇವತ್ತಿನ ದಿವಸ ಇಲ್ಲಿ ತನಕ ಉಳಿತಾಯ, ಕೋಟಿಗಟ್ಟಲೆ ಇವತ್ತಿನ ದಿವಸ ದುಡ್ಡು ಉಳಿತಾಯ ಆಗಿದೆ. ನಮ್ಮ ರೈತರು ಪ್ಲಾನ್ ಮಾಡ್ತಾ ಇದ್ದಾರೆ, ಕಲ್ತಾರ, ಹವಾಮಾನ ಸಾಕ್ಷರರಾಗಿದ್ದಾರೆ ಅವರು. ಹಿಂಗಾಗಿ ನಮ್ಮ ಉದ್ದೇಶ ಏನಿತ್ತು, ಅವರು ಸಾಕ್ಷರರಾಗಬೇಕು, ಯೋಜನೆ ಮಾಡಬೇಕು, ಕೃಷಿ ಯೋಜನೆ ಮಾಡಬೇಕು, ಪ್ಲಾನ್ ಮಾಡಬೇಕು, ಆಲ್ಟರ್ನೇಟ್ ಪ್ಲಾನಿಂಗ್ ಮಾಡಬೇಕು. ಹಿಂಗೆಲ್ಲ ಆಯ್ತು, ಅವೆಲ್ಲ ನಮ್ಗೆ ಬಹಳ ಸಮಾಧಾನ ಕೊಡುವಂತಹ ವಿಷಯ ಅಂತ ಹೇಳಿ. ಬಹಳ ಸಮಾಧಾನ ಕೊಡೋ ವಿಷಯ ಸರಿ, ನಿಜ ನಾನು ಒಪ್ಕೊಂಡೆ ಸರ್. ಆದ್ರೆ ನಿಮ್ ತಲ್ಲೀನತೆ ಎಷ್ಟರ ಮಟ್ಟಿಗೆ ಇತ್ತು ಕಾರ್ಯಕ್ರಮಗಳಲ್ಲಿ, ಕಾರ್ಯಕ್ರಮ ನಿರ್ಮಾಣದಲ್ಲಿ ಅಂತ ಹೇಳಿದ್ರೆ, ಒಂದು ದಿವಸ ಏನ್ ಮಾಡಿದ್ರಿ, ತಾವು ತಮ್ಮ ಮಗನ ಸ್ಕೂಲಿಂದ ಕರ್ಕೊಂಡ್ಬರೋದನ್ನ ಯಾಕೆ ಅಷ್ಟೊಂದು ತಲ್ಲೀನತೆ ಆಗಿದ್ರಿ? ಹೌದೌದು, ಅದು ಏನಾಯ್ತು ಅಂತಂದ್ರೆ ಸಾಮಾನ್ಯವಾಗಿ ರೆಕಾರ್ಡ್ ಮಾಡುವಂತಹ ಸಮಯದೊಳಗೆ ಡಿಸ್ಟರ್ಬೆನ್ಸ್ ಇರಬಾರ್ದಲ್ಲ. ಆಯ್ತು, ಗೊತ್ತಿತ್ತು ನನಗೆ ಸ್ಕೂಲ್ 4 ಗಂಟೆಗೆ ಬಿಡ್ತದ ಹೋಗ್ಬೇಕು ಅಂತೇಳಿ. ಬಟ್ ಅದು ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾ ಮಾಡ್ತಾ ಅದ್ರೊಳಗೆ ಕಳ್ಕೊಂಡ್ ಬಿಡ್ತೀವಲ್ಲ, ನಾನು ಅದು ಮಾಡ್ತಾ ಅದನ್ನ ನೆನಪು ಹರಿಬಿಟ್ಟಿದ್ದೆ. ಅವತ್ತಿನ ದಿವಸ ಒಂದು 2-3 ಸಲ ಹಿಂಗಾಗಿದೆ. ಪಾಪ ಅಲ್ಲಿ ಸ್ಕೂಲ್ ನೊಳಗ ಸಣ್ಣ ಹುಡುಗ, ಆ ಟೈಮ್ನೊಳಗ 1ನೇ ಕ್ಲಾಸ್ ಇದ್ದ ಕಾಣಿಸ್ತದ. ಅವಾಗ ಅಲ್ಲಿ ಅವ ಅಳ್ಕೋತ್ ನಿಂತು ಬಿಟ್ಟಾನ, ಮತ್ ದಾಯಿ ಸ್ಕೂಲ್ ದಾಯಿ ಮತ್ತೆ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟಾರ. ನಾನ್ ಮನೆಗೆ ಹೋದ್ಮೇಲೆ ಗೊತ್ತು ನನಗೆ, ನಾ ಬಿಟ್ಟು ಬಂದಿನ ಮಗನಿಗೆ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು. ಮನೆ ಪರಿಸ್ಥಿತಿ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅಂತ ಸನ್ನಿವೇಶಗಳು ಅಂದ್ರೆ ಮರೆತು ಕೆಲಸ ಮಾಡಿದಂಥದ್ದು ಅಥವಾ ನಮಗೆ ಯಾವಾಗ ಬೇಕಾವಾಗ ಕೆಲಸ ಮಾಡದಂಥದ್ದು ಕೂಡ ಇದೆ. ಏನ್ ಅನಿಸ್ತಿತ್ತು ಅಂತಂದ್ರೆ ರೈತರ ಸಮಸ್ಯೆಗಳು. ಈಗೇನು ನಮ್ಮ ಈ ಹವಾಮುನ್ಸೂಚನೆ ಕೊಡುವಂತಹ ಕಾರ್ಯಕ್ರಮ ಏನ್ ಶುರು ಆಯ್ತಲ್ಲ, ರೈತರಿಗೆ ಅವರಿಗೆ ಫೋನ್ ನಂಬರ್ ಕೊಟ್ಬಿಡ್ತಿದ್ವಿ. ಯಾಕಂತಂದ್ರೆ ಏನಾರ ಇದ್ರೆ ಅವ್ರು ನಮಗೆ ಫೀಡ್ಬ್ಯಾಕ್ ಕೊಡಬೇಕು. ಯಾಕಂದ್ರೆ ನಮ್ಮ ಅಧ್ಯಯನ ಸಾಗಬೇಕಾಗಿತ್ತು. ಖಂಡಿತ ಖಂಡಿತ. ನಾವು ಮಾಡ್ತಾ ಇರೋದು ಸರಿ ಅದನ್ನ ಇಲ್ಲೋ ಅಥವಾ ಎಲ್ಲಿ ನಾವು ಚೇಂಜ್ ಆಗಬೇಕು, ಅವರಿಂದ ನಮ್ಗೆ ಫೀಡ್ಬ್ಯಾಕ್ ಬೇಕಾಗ್ತಾ ಇತ್ತು. ಖಂಡಿತ. ಹಿಂಗಾಗಿ ಫೋನ್ ನಂಬರ್ ಕೊಟ್ಟಿದ್ವಿ. ಅವ್ರು ನಮಗೆ ಏನಾದ್ರೂ ಹೇಳಬೇಕು, ಮಳೆ ಬಂದ್ರು ಹೇಳಬೇಕು, ಬರಲಿಲ್ಲ ಅಂದ್ರೂ ಹೇಳಬೇಕು, ಲಾಸ್ ಆದ್ರೂ ಸರಿನೇ, ಪ್ರಾಫಿಟ್ ಆದ್ರೂ ಸರಿನೇ, ಹಾ ಸರಿ, ನೀವು ನಮಗೆ ಹೇಳಬೇಕು. ಹಂಗಾದಾಗ ಏನಾಗ್ತಿತ್ತು ಅಂತಂದ್ರೆ ರೈತರು ಉತ್ಸುಕತೆಯಿಂದ ಕೇಳಕ್ ಶುರು ಮಾಡಿದ್ರು. ಕೇಳ್ತಾ ಇದ್ದಾರೆ ಅಂತಂದ ಕೂಡಲೇ ನಮಗೆ ಅದೊಂದು ಪಾಸಿಟಿವ್ ಪಾಯಿಂಟ್. ಓ ಸರ್, ಯಾವಾಗ ಬರ್ತದ್ರಿ ಮಳೆ, ಇಷ್ಟೇ ಕೇಳಿದ್ರೆ ಸಾಕು ನಮಗೆ. ಹಾ ಅಂದ್ರೆ ಇವ್ರು ಕೇಳ್ತಾ ಇದ್ದಾರೆ, ಇವ್ರಿಗೆ ನಾವು ಸರ್ವಿಸ್ ಕೊಡಬೇಕು ಅಂತ. ಅವಾಗ ಬಹಳಷ್ಟು ಹಿಂಗ ಕ್ವೆರೀಸ್ ಬರಕ್ ಸ್ಟಾರ್ಟ್ ಅದು ದಿನಪೂರ್ತಿ. ಹೆಂಗಂತಂದ್ರೆ ಹೋಲ್ ಡೇ ನೈಟ್ ಕೆಲವೊಮ್ಮೆ ಬಂದಂತಹ ಘಟನೆಗಳದು. ಬೇಜಾರಾಗ್ತಿತ್ತು ಕೆಲವೊಮ್ಮೆ ಮನೆಯೊಳಗಿದ್ದಾಗ ಸಹಿತ. ಆದ್ರೆ ನನಗೇನ್ ಅನಿಸ್ತಾ ಇತ್ತು ಅಂತಂದ್ರೆ ಅಂಥ ಕತೆಗಳು ಬಹಳಷ್ಟು ಅದಾವ. ಏನಂತಂದ್ರೆ ಒಂದು ಫೋನ್ ಕಾಲ್ ನ ತಗೊಂಡು ರಿಸೀವ್ ಮಾಡಿದ ನಂತರ ಅವರು ಅದನ್ನು ಫಾಲೋ ಮಾಡಿ 100 ಚೀಲ ಉಳಿಸಿಕೊಂಡಂಥದ್ದು ಅಥವಾ ಲಾಸ್ ಆಗೋದನ್ನ ತಪ್ಪಿಸ್ಕೊಂಡಂಥದ್ದು ಕೇವಲ ಒಂದು ಕರೆಯಿಂದ. ಅಂಥ ಘಟನೆಗಳು ಬಹಳ ಅದಾವ. ಅದಕ್ಕೆ ನನಗೇನ್ ಅನಿಸ್ತಾ ಇತ್ತು ಅಂತಂದ್ರೆ ರಾತ್ರಿ 10 11 12 ನಸುಕಿರ್ಲಿ ಒಂದು ಕಾಲ್ ಬಂತು ಅಂತಂದ್ರೆ ನಾನು ಒಂದೇ ಒಂದು ಕಾಲ್ ನೊಳಗ ಅವರ ಸಮಸ್ಯೆ ಪರಿಹಾರ ಆಗಿ ಇಷ್ಟು ಉಳಿತಾಯ ಆಗ್ತಾ ಅಂತಂದ್ರೆ ವಾಯ್ ನಾನ್ ಯಾಕೆ ಅದನ್ನ ಆನ್ಸರ್ ಮಾಡಬಾರದು ಅನ್ನುವಂತ ಒಂದು ಭಾವನೆ ನನ್ಗೆ. ಒಳ್ಳೇದು ಸರ್. ಈಗ ನಿಮ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಕೃಷಿ ರಂಗಕ್ಕೆ ಅದು ಮುಕ್ತಾಯ ಅನ್ನೋದೇ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಿದೆ ಆಕಾಶವಾಣಿ ಟೈಮ್ ಮುಖ್ಯ ಅಂತೇಳಿ. ಮದುವೆ ಯಾವಾಗಾಯ್ತು ಸರ್? 94 ಜೂನ್ 3 ತಾರೀಕು. ಮತ್ತೆ ಮೇಡಮ್ ಏನ್ ಮಾಡ್ತಾರೆ ಸರ್? ಅವರು ಈಗ ಸದ್ಯಕ್ಕೆ ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗ ಯಾದಗಿರಿ ಒಳಗ ಅವರು ವಿಸ್ತರಣಾ ಶಿಕ್ಷಣ ಘಟಕದೊಳಗ ಮುಖ್ಯಸ್ಥರ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ವಿಸ್ತರಣಾ ಶಿಕ್ಷಣ ಮಾಡಿದಂತವರು ಪಿಜಿ ಒಳಗ, ಆಮೇಲೆ PhD ಕೂಡ ಮಾಡಿದ್ರು ಅದರೊಳಗೆ. ಸೊ ಅವರು ಕೂಡ ರೈತರಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ರೈತ ಮಹಿಳೆಯರು ಅವರ ಸಂಘಟನೆ ಮಾಡೋದು, ಅವರಿಗೆ ಮಾಹಿತಿ ನೀಡುವಂತದ್ದು ಯಾದಗಿರಿ ಒಳಗೆ ಈಗ ಸದ್ಯಕ್ಕೆ. ಮೊದಲು ಇದಕ್ಕಿಂತ ಮೊದಲು ಬೀದರ್ ಹಾರ್ಟಿಕಲ್ಚರ್ ಕಾಲೇಜ್ನೊಳಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗ ಅಲ್ಲೂ ಕೂಡ ಕ್ಲಾಸಸ್ ತಗೋತಾರೆ, ರೈತರ ಕಾರ್ಯಕ್ರಮಗಳಲ್ಲಿ ಕೂಡ ಮಾಡ್ತಾ ಇದ್ರು. ಇಬ್ರು ಕೂಡ ಕೃಷಿ ಫೀಲ್ಡ್ ಗೆ ಬಂದ್ಬಿಟ್ರಿ. ನಮ್ಮ ಪಾಲಿಗೆ ಹೇಳೋದಾದ್ರೆ ಆಕಾಶವಾಣಿಗೆ ನೀವೊಂದು ವರದಾನ, ಜೊತೆಗೆ ಮೇಡಮ್ ಕೂಡ ನಿಮ್ಗೆ ಹಂಗೆ ಸಾಥ್ ಕೊಟ್ರು. ಮತ್ತೆ ಮಕ್ಕಳು? ದೊಡ್ಡ ಮಗ ಇಂಜಿನಿಯರ್ ಇದ್ದಾನೆ, ಆಮೇಲೆ MBA ಕೂಡ ಮಾಡಿದ್ದಾನೆ. ಸಣ್ಣ ಮಗ ಮೆಡಿಕಲ್ ಮಾಡ್ತಾ ಇದ್ದಾನೆ, ಈಗ 2ನೇ ವರ್ಷ. ಯಾಕೆ ಇಬ್ಬರೇ ಸಾಕು ಕೃಷಿ? ಕೃಷಿ ನಾವು ಮಾಡ್ಬೇಕಂತದ ಒಂದು ಲ್ಯಾಂಡ್ ಕೂಡ ತಗೊಂಡಿವಿ ನಾವು. ಒಂದ್ 4 ಲ್ಯಾಂಡ್ ಇದೆ, ಊರೊಳಗೂ ಕೂಡ ಲ್ಯಾಂಡ್ ಇದೆ. ಆದ್ರೆ ಊರಿಗೆ ಹೋಗಿ ಮಾಡೋದು ಆಗಂಗಿಲ್ಲ. ಇರ್ಲಿ ಯಾವಾಗಾದ್ರೂ ಒಂದು ಈಗ ಏನು ಮಾಡಿದ್ರು ಒಂದು ಹೊಸ ತಂತ್ರಜ್ಞಾನದ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅಂದ್ರೆ ನಮ್ಮ ರೈತರಿಗೆ ಅದರಿಂದ ಪಾಠ ಸಿಗಬೇಕು ಅಂತ. ಅದು ಮೌಲ್ಯವರ್ಧನೆ ಇರಬಹುದು ಅಥವಾ ಬೇರೆ ಬೇರೆ ಆಕ್ಟಿವಿಟಿ ಅದರೊಳಗೆ ಏನು ಬರ್ತದೆ ನಾವು ಮಾಡಿ ರೈತರಿಗೆ ಪಾಠ ನೀಡುವಂತದ್ದು. ನನಗನ್ಸುತ್ತೆ ನೀವು ಜಮೀನು ತಗೊಂಡ್ರೆ ಉದ್ದೇಶನೇ ಒಂದು ಪ್ರಯೋಗಶಾಲೆ ಮಾಡಿ ಪ್ರಯೋಗ ಮಾಡಬೇಕು ಅಂತೇಳಿ. ರೈತರಿಗೆ ಅದರಿಂದ ಹೆಚ್ಚಿನ ಒಂದು ಜ್ಞಾನ ಸಿಗಬೇಕು. ಏನಂತಂದ್ರೆ ರೈತರು ಕೂಡಿ ಕೆಲಸ ಮಾಡೋದ್ರೊಳಗೆ ಬಹಳ ಲಾಭ ಇದೆ. ನಾನು ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದೆ ಅದೇ. ಸಹಕಾರಿ ಕೃಷಿ ಅಂದ್ರೆ ಒಂದ್ ಏರಿಯಾದೊಳಗಿರುವಂತಹ ರೈತರು ಅಥವಾ ಒಂದು ಬೆಳೆಯನ್ನು ಬೆಳೀತಾ ಇರುವಂತಹ ರೈತರು ಕೂಡಬೇಕು. ಅವರು ಕೂಡಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅಂದ್ರೆ ಅವ್ರ ಖರ್ಚು ಕಡಿಮೆ ಆಗ್ತದ, ಅವ್ರ ಐಡಿಯಾಸ್ ಹೊಸ ಹೊಸ ಐಡಿಯಾಸ್ ಬರ್ತಾವ, ಆಮೇಲೆ ಅವರ ಒಂದು ಕಾಂಟ್ಯಾಕ್ಟ್ ಸಂಪರ್ಕಗಳು ಬೆಳೀತಾವ. ಎಲ್ಲಿ ನಮಗೆ ಲಾಭ ಆಗ್ತದ ಅಲ್ಲಿ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತದ. ಮತ್ತೆ ಸಂಘಟನೆ ಇದ್ರೆ ಒಂದು ಬಲ ಇರ್ತದ. ಈ ದೃಷ್ಟಿಯೊಳಗೆ ರೈತರು ಸಂಘಟಿತರ ಆಗಬೇಕು. ಅದು ನಾವು ಹೇಳ್ಕೊತೇ ಬಂದಿವಿ ಅದನ್ನ. ಮತ್ತೆ ಎಲ್ಲೆಲ್ಲೂ ಕೆಲವೊಂದಿಷ್ಟು ಸಂಘಟನೆಗಳು ಈಗೀಗ ಆಗ್ತಾ ಇದ್ದಾವೆ, ಬಟ್ ಸಂಪೂರ್ಣವಾಗಿ ಆಗಬೇಕು ಸಂಘಟನೆ. ಈಗ ಹೆಂಗ ಒಂದು ಕಂಪನಿ ಆಗ್ಬೇಕಾಯ್ತಂತಂದ್ರೆ ಬೇರೆ ಬೇರೆ ಯೂನಿಟ್ಗಳಿರ್ತಾವ, ಅದೇ ರೀತಿಯಾಗಿ ಒಂದು ಪೂರ್ಣವಾಗಿ ಒಂದು ಕಂಪನಿ ಇರ್ತದ. ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡಿದ್ರು ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ಗುರಿ ಕಡೆ ಕೆಲಸ ಮಾಡ್ತಾ ಇರ್ತಾರ. ಹಂಗ ರೈತರದು ಕೂಡ ಅದೇ ರೀತಿ ಆಗಬೇಕು ಅಂತ ಹೇಳಿ ನನಗೆ ಅನಿಸ್ತದೆ. ಆಯ್ತು ಸರ್, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡ್ರಿ, ಜೊತೆಗೆ ನಿಮ್ಮ ಜೊತೆ ಒಂದು ಸಂವಾದ ಮಾಡುವಂತಹ ಒಂದು ಸೌಭಾಗ್ಯ ನನ್ನದಾಯ್ತು ಇವತ್ತು ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ. ಇಷ್ಟೊತ್ತು ನಮ್ಮ ಕೇಳುಗರ ಜೊತೆ ನಿಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡ್ರಿ, ಕೆಲವು ಸಲಹೆಗಳನ್ನು ಕೂಡ ನಮ್ಮ ರೈತರಿಗೆ ಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಆಕಾಶವಾಣಿ ಕೇಳುಗ ಬಳಗದ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಶಿವಕುಮಾರ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ಮತ್ತ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳು ಈ ಸಂದರ್ಭದೊಳಗ. ಯಾಕಂತಂದ್ರೆ ಇಲ್ಲಿ ತನಕ ನಾನು ಕಳೆದ 30 ವರ್ಷಗಳಿಂದ ಆಕಾಶವಾಣಿ ಒಳಗ ಬೇರೆ ಬೇರೆಯವರ ಸಂದರ್ಶನ ಮಾಡೀನಿ, ರೈತರ ಸಂದರ್ಶನ ಮಾಡೀನಿ, ಅಧಿಕಾರಿಗಳ ಸಂದರ್ಶನ ಮಾಡೀನಿ. ಇವತ್ತು ನೀವು ನನ್ನ ಸಂದರ್ಶನವನ್ನು ಮಾಡಿ ಏನು ನಾವು ಕೆಲಸ ಮಾಡ್ತಾ ಇರುವಂತಹ ಉದ್ದೇಶ, ನಮ್ಮ ರೈತರ ಸಲುವಾಗಿ ಏನು ಸೇವೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಅದನ್ನ ನಾವು ಯೋಜಿಸಿಕೊಂಡಿವಿ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿಕೊಡುವಂತಹ ಒಂದು ಅವಕಾಶ ನನಗೆ ನೀವು ಮಾಡಿಕೊಟ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಮತ್ತು ಆಕಾಶವಾಣಿಗೂ ಕೂಡ ನಾನು ನನ್ನ ಇಡೀ ಜೀವಮಾನ ಪರ್ಯಂತ ನಾನು ಕೃತಜ್ಞನಾಗಿ ಇರ್ತೇನೆ. ಯಾಕಪ್ಪ ಅಂತಂದ್ರೆ ನನ್ನ ಜೀವನವನ್ನು, ನನ್ನ ಕುಟುಂಬದ ಜೀವನವನ್ನು ಮತ್ತು ಈ ಮೂಲಕ ನಮ್ಮ ರೈತರ ಒಂದು ಬದುಕನ್ನು ಕೂಡ ಆಕಾಶವಾಣಿ ರೂಪಿಸ್ತಾ ಬಂದಿದೆ ಅಂತ ಹೇಳಿ ಹೇಳಬಹುದು. ನಮ್ಮ ಇಡೀ ದೇಶದ ರೈತರ ಜೀವನವನ್ನು ಆಕಾಶವಾಣಿ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಇಲ್ಲಿ ತನಕ ತಗೊಂಡು ಹೋಗಿದೆ, ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಆ ಕೆಲಸವನ್ನು ಆಕಾಶವಾಣಿ ಸಮರ್ಥವಾಗಿ ಮಾಡಬಹುದು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಆಕಾಶವಾಣಿಯ ಭವಿಷ್ಯ ಉಜ್ವಲವಾಗಲಿ. ಲಾಂಗ್ ಲಿವ್ ಆಕಾಶವಾಣಿ, ಆಲ್ ಇಂಡಿಯಾ ರೇಡಿಯೋ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ಆಕಾಶವಾಣಿಯಲ್ಲಿ 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿಯವರೊಂದಿಗೆ ನಡೆಸಿದ ಆತ್ಮೀಯ ಸಂವಾದದ 2ನೇ ಹಾಗೂ ಕೊನೆಯ ಭಾಗ ಕೇಳಿದಿರಿ. ನಡೆಸಿಕೊಟ್ಟವರು ಎಂಕೆ ಶಿವಕುಮಾರ್. ಸಂಕಲನ ರೇವಣ ಸಿದ್ದ ಚಾಂದಕವಠೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂತು. ಸ್ನೇಹಿತರೆ, ಈಗ ಕೇಳಿ ದ್ಯಾಮವ್ವ ಮಾದಾರ ಹಾಗೂ ಸಂಗಡಿಯರಿಂದ ಚೌಡಕಿ ಪದಗಳು.